ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಸಮಸ್ತ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೂ ಇಂದಿನ ಕೃಷಿ ರಂಗದಲ್ಲಿ ಯಶಸ್ವಿ ರೇಷ್ಮೆಗೂಡು ಉತ್ಪಾದನೆಗಾಗಿ ನಿರ್ವಹಣಾ ಕ್ರಮಗಳ ಕುರಿತು ಡಾ ಶಶಿಧರ್ ಕೆಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ ನಂತರ ಹಾಗೂ ರಾಜಲಕ್ಷ್ಮೀ ರಾಜೀವ್. ನಂತರ ಬೆಂಗಳೂರು ಜೀವನ್ ಭೀಮಾನಗರದ ಡಾ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗಾಗಿ ರೇಷ್ಮೆ ಬೆಳೆಗಾರರು ಕೈಗೊಳ್ಳಬೇಕಾದ ನಿರ್ವಹಣಾ ಕ್ರಮಗಳು ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಶಶಿಧರ್ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಶಿಧರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಜೊತೆಗೆ ರಾಜಲಕ್ಷ್ಮಿ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರೇ. ಇವತ್ತು ಯಶಸ್ವಿ ರೇಷ್ಮೆಗೂಡು ಉತ್ಪಾದನೆಗಾಗಿ ರೇಷ್ಮೆ ಬೆಳೆಗಾರರು ಅದರಲ್ಲಿ ಏನೇನು ಕೈಗೊಳ್ಳಬೇಕಾದ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು. ಅದರಲ್ಲಿ ಹಿಪ್ಪು ನೇರಳೆ ಬೇಸಾಯದಲ್ಲಿ ಕೈಗೊಳ್ಳಬೇಕಾದ ತಾಂತ್ರಿಕತಾ ಕ್ರಮಗಳನ್ನು ಒಂದೊಂದಾಗಿ ತಿಳಿಸ್ಕೊಡಿ. ಅದರಲ್ಲಿ ಮಣ್ಣು ಪರೀಕ್ಷೆ ಏನಿರ್ತದೆ, ಹಿಪ್ಪು ನೇರಳೆ ನಾಟಿ ವಿಧಾನ, ಹೀಗೆ ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟ್ರೆ. ತಮಗೆಲ್ಲ ತಿಳಿದಿರೋ ಹಾಗೆ ರೇಷ್ಮೆ ಕೃಷಿ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತಾನೆ ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ರೇಷ್ಮೆ ಕೃಷಿ ಉತ್ಪಾದನೆಯಲ್ಲಿ 2ನೇ ದೇಶ ಪ್ರಪಂಚದಲ್ಲಿ. ಅದೇ ರೀತಿ ಚೈನಾ ಮೊದಲನೇ ಸ್ಥಾನದಲ್ಲಿದೆ. ಇವಾಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೇಷ್ಮೆ ಕೃಷಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಯಾಕಂದರೆ ಒಟ್ಟು ರೇಷ್ಮೆ ಕೃಷಿ ಉತ್ಪಾದನೆ ಅಂದರೆ ರೇಷ್ಮೆ ಉತ್ಪಾದನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 14,000 ಮೆಟ್ರಿಕ್ ಟನ್ ಅಷ್ಟು ಪ್ರತಿ ವರ್ಷ ಉತ್ಪಾದನೆ ಆಗ್ತಾ ಇದೆ. ಅಂದರೆ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಇದೆ. ಕಾರಣ ಇತ್ತೀಚಿನ ನೂತನ ತಾಂತ್ರಿಕತೆಗಳು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲದಾಗಿರ್ಬೋದು, ಅದೇ ರೀತಿ ನಮ್ಮ ರೇಷ್ಮೆ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಮರ್ಪಕವಾಗಿ ರೈತರಿಗೆ ಹೊಸ ಹೊಸ ತಾಂತ್ರಿಕತೆಗಳು ಮುಟ್ತಿರೋದ್ರಿಂದ ಎಲ್ಲ ರೇಷ್ಮೆ ಬೆಳೆಗಾರರು ಯಶಸ್ವಿಯಾಗಿ ರೇಷ್ಮೆ ಗೂಡು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತಲೇ ಇಲ್ಲಿ ನಾವು ತಿಳ್ಕೋಬಹುದು. ಮುಖ್ಯವಾಗಿ ಅಂದರೆ ಇವಾಗ ರೇಷ್ಮೆ ಕೃಷಿ ಅಂದರೆ ವಿಶೇಷವಾಗಿ ಇಲ್ಲಿ ನಾವು 3 ಹಂತಗಳನ್ನ ಕಾಣ್ತೀವಿ. ಮೊದಲನೇದಾಗಿ ಹಿಪ್ಪು ನೇರಳೆ ಬೇಸಾಯ, 2ನೇದಾಗಿ ರೇಷ್ಮೆ ಹುಳು ಸಾಕಾಣಿಕೆ ಅಂದರೆ ವೈಜ್ಞಾನಿಕ ರೇಷ್ಮೆ ಹುಳು ಸಾಕಾಣಿಕೆ, 3ನೇದಾಗಿ ಸಿಲ್ಕ್ ರೀಲಿಂಗ್ ನಾವು ಅದೇ ರೇಷ್ಮೆ ನೂಲು ಬಿಚ್ಚಾಣಿಕೆ, ಇವು 3 ರೇಷ್ಮೆ ಕೃಷಿಯ ಒಂದು ಅವಿಭಾಜ್ಯ ಅಂಗಗಳೇ ಅಂತಲೇ ಹೇಳ್ಬೋದು. ಅದರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಯಾಕಂದರೆ ರೇಷ್ಮೆ ಹುಳುವಿನ ಏಕೈಕ ಆಹಾರ ಅಂದರೆ ಹಿಪ್ಪುನೇಳೆ ಸೊಪ್ಪು. ಹಿಪ್ಪುನೇಳೆ ಸೊಪ್ಪು ಮುಖಾಂತರನೇ, ಯಾಕಂದರೆ ಹಿಪ್ಪುನೇಳೆ ಸೊಪ್ಪು ಬಿಟ್ಟು ಬೇರೆ ಯಾವ ಸೊಪ್ಪು ಹಾಕಿದ್ರು ರೇಷ್ಮೆ ಹುಳು ತಿನ್ನೋದಿಲ್ಲ. ಹಂಗಾಗಿ ರೇಷ್ಮೆ ಹುಳುವಿನ ಏಕೈಕ ಆಹಾರ ಅಂತ ಹಿಪ್ಪುನೇಳೆ ಸೊಪ್ಪನ್ನು ನಾವು ಕೊಡ್ತಾ ಇರೋದು. ಹಂಗಾಗಿ ನಾವು ಯಾವುದೇ ರೀತಿಯ ಒಂದು ಉತ್ತಮ ಗುಣಮಟ್ಟದ ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆ ಮಾಡಬೇಕು ಅಂದರೆ ಪ್ರಥಮವಾಗಿ ನಾವು ನಮಗೆ 60% ಅಂದ್ರೆ ಒಟ್ಟು ಉತ್ಪಾದನೆಯ ಒಂದು ಶೇಕಡ ಅಂತ ಗಮನಿಸಿದಾಗ 60% ನಾವು ಹಿಪ್ಪಳೆಳೆ ತೋಟ ನಿರ್ವಹಣೆಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಗುಣಮಟ್ಟದ ಸೊಪ್ಪಿತ್ತು ಅಂದ್ರೆ ಅದನ್ನು ತಿಂದಂತ ರೇಷ್ಮೆ ಹುಳು ಗುಣಮಟ್ಟದ ಒಂದು ರೇಷ್ಮೆ ಗೂಡನ್ನ ಉತ್ಪಾದನೆ ಮಾಡೋದು. ಇಲ್ಲಾಂದ್ರೆ ಇವಾಗ ಸೊಪ್ಪಲ್ಲೇ ಗುಣಮಟ್ಟ ಇಲ್ಲ, ಒಂದ್ ಸ್ವಲ್ಪ ಗುಣಮಟ್ಟ ಕಡಿಮೆ ಇದೆ, ಕಳಪೆ ಗುಣಮಟ್ಟದ ಸೊಪ್ಪು ಕೊಟ್ರೆ ಅದೇ ರೀತಿ ರೇಷ್ಮೆ ಗೂಡಿನ ಉತ್ಪಾದನೆಯಲ್ಲೂ ಇಳುವರಿ ಕಮ್ಮಿ ಆಗಿರೋದ್ರ ಜೊತೆ ನಮ್ಗೆ ಪ್ರಮುಖವಾಗಿ ತೂಕ ಆಗಿರ್ಬೋದು, ನೂಲಾಗಿರ್ಬೋದು, ಇವು ಕಡಿಮೆ ಆಗುತ್ತೆ. ಹಂಗಾಗಿ ನಾವು ಪ್ರಥಮವಾಗಿ ಹಿಪ್ಪುನೇರಳೆ ತೋಟ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಥಾಪನೆ ಆದ ನಂತರ ಯಾವ ಯಾವ ರೀತಿ ಪೋಷಕಾಂಶಗಳನ್ನ ಬಳಕೆ ಮಾಡಬೇಕು, ಅದೇ ರೀತಿ ಹಿಪ್ಪುನೇರಳೆಗೆ ಬರುವಂತಹ ಪ್ರಮುಖ ಪೀಡೆಗಳು ಅಂದ್ರೆ ವಿಶೇಷವಾಗಿ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಅದರ ನಿರ್ವಹಣೆ ಮಾಡಿಕೊಂಡು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಸರಿಯಾಗಿ ನಾವು ಪಾಲಿಸಿದಾಗ ಒಂದು ಉತ್ತಮ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನ ನಾವು ಉತ್ಪಾದಿಸಬಹುದು. ಅದರಲ್ಲಿ ಪ್ರಥಮವಾಗಿ ಮಣ್ಣು ಪರೀಕ್ಷೆ ಮಹತ್ವ ಅಂತ ಇದೆ. ಯಾಕಂದ್ರೆ ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು 2-3 ವರ್ಷಕ್ಕೊಂದ್ಸಲಿ ತಮ್ಮ ತೋಟದ ಮಣ್ಣು ಪರೀಕ್ಷೆ ಮಾಡಿಸಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಗಮನಿಸ್ತಾರ ಹಾಗೆ ಮುಂಚೆ ಅಂದ್ರೆ ಒಂದು 20-25 ವರ್ಷದ ಹಿಂದಕ್ಕೆ ಹೋದಾಗ ಪ್ರತಿ ಮನೆಯಲ್ಲೂ ದನಕರುಗಳು ಇರ್ತಿದ್ವು, ಕುರಿ ಮೇಕೆಗಳು ಇರ್ತಿದ್ವು. ಹಂಗಾಗಿ ನಮ್ಗೆ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಯಥೇಚ್ಛವಾಗಿ ಸಿಗ್ತಾ ಇತ್ತು. ಬರ್ತಾ ಬರ್ತಾ ರೈತರುಗಳು ಅಂದ್ರೆ ಏನಾಯ್ತು ಅಂದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ, ಮನೆಯಲ್ಲಿ ಎಲ್ಲ ಅವಿಭಾಜಿತ ಇದ್ದಿದ್ದು ಎಲ್ಲ ಡಿವೈಡ್ ಆಗಿ ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ನಗರ ಪ್ರದೇಶಗಳಿಗೆ ಹೋಗಿದ್ರಿಂದ ಇಲ್ಲಿ ನಮ್ಗೇನಂದ್ರೆ ಅಲ್ಲಿ ಮನೆಯಲ್ಲಿ ಹುಳು ಸಾಕಾಣಿಕೆ ಮಾಡುವಂತ ರೈತರುಗಳು ಅಂದ್ರೆ ಜಾನುವಾರುಗಳು ಸಾಕಾಣಿಕೆ ಮಾಡುವಂತವರೆಲ್ಲ ಕಮ್ಮಿ ಆಗಿದ್ರಿಂದ ನಮ್ಗೆ ಕೊಟ್ಟಿಗೆ ಗೊಬ್ಬರ ಪ್ರಮಾಣ ಬರ್ತಾ ಬರ್ತಾ ಕಮ್ಮಿ ಆಯ್ತು. ಅದೇ ರೀತಿ ಹೊರಗಡೆ ಖರೀದಿ ಮಾಡ್ಬೇಕು ಅಂದ್ರೂ ಅದಕ್ಕೆ ರೇಟ್ ಜಾಸ್ತಿ. ಇವಾಗ ಕನಿಷ್ಠ ಒಂದು ಟ್ರಾಕ್ಟರ್ ಲೋಡ್ ಅಂದ್ರೂ 4,000-5,000 ಹೇಳ್ತಿದ್ದಾರೆ. ಅಂದ್ರೆ ಅದು ಟ್ರಾನ್ಸ್ಪೋರ್ಟೇಶನ್ ತಂದು ನಮ್ಮ ಜಮೀನುಗಳಿಗೆ ಬಿಡಬೇಕು ಅಂದ್ರೂ 6,000-7,000 ಅಂತೇಳಿ ಒಂದು ಟ್ರಾಕ್ಟರ್ ಲೋಡ್ ಕೊಟ್ಟಿಗೆ ಗೊಬ್ಬರ ಇದೆ. ಹಂಗಾಗಿ ಇವಾಗ ನಮ್ಮಲ್ಲೂ ನಮ್ಮಲ್ಲೂ ನಾವೇ ಸ್ಥಳೀಯವಾಗಿ ನಾವು ಯಾವ್ದೇ ರೀತಿ ಅದನ್ನ ಬಳಸ್ಕೊಂತ ಉತ್ಪಾದನೆ ಮಾಡ್ತಿಲ್ಲ. ಎರಡನೇದಾಗಿ ಹೊರಗಡೆಯಿಂದ ತರಬೇಕು ಅಂದ್ರೆ ಅದು ಗುಣಮಟ್ಟ ಆಗಿರೋದಿಲ್ಲ. ಇವಾಗ ನಾವು ನೋಡಬಹುದು ನಮ್ಗೆ ಯಾವ್ದೇ ಕೊಟ್ಟಿಗೆ ಗೊಬ್ಬರ ಬಳಸಬೇಕಾದ್ರೆ ಚೆನ್ನಾಗಿ ಕಳಿತಿರ್ಬೇಕು. ಅಂತ ಗೊಬ್ಬರ ನಾವು ಮಣ್ಣಿಗೆ ಹಾಕಿದಾಗ ಮಣ್ಣು ಬೇಗ ಪೋಷಕಾಂಶಗಳನ್ನ ಹೀರ್ಕೊಂಡು ಗಿಡಕ್ಕೆ ಒದಗಿಸುತ್ತೆ. ಇಲ್ಲಿ ನಮ್ಗೆ ಉತ್ತಮ ಗುಣಮಟ್ಟ ಅಂದ್ರೆ ಇನ್ನು ಅದು ಕಳಿತ ಇಲ್ದೇ ಇರೋ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಿದಾಗ ಅದು ಕಳಿತು ನಮ್ಗೆ ಗೊಬ್ಬರದ ಪೋಷಕಾಂಶಗಳನ್ನ ಗಿಡಕ್ಕೆ ಒದಗಿಸ್ಬೇಕು ಅಂದ್ರೆ ಲೇಟ್ ಆಗುತ್ತೆ. ಹಂಗಾಗಿ ನಾವು ಇಲ್ಲಿ ಕಡ್ಡಾಯವಾಗಿ ಕಿಳಿತ ಕೊಟ್ಟಿಗೆ ಗೊಬ್ಬರನೇ ಬಳಸಬೇಕು. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಏನಕ್ಕೆ ಮಾಡ್ಬೇಕು ಅಂದ್ರೆ ಬರ್ತಾ ಬರ್ತಾ, ಯಾಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಕಮ್ಮಿ ಮಾಡ್ತಿರೋದ್ರಿಂದ, ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಬಳಸ್ತಾ ಇರೋದ್ರಿಂದ ಸಾವಯವ ಇಂಗಾಲ ಮಣ್ಣಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ಒಂದು ವರದಿಗಳನ್ನ ನಾವು ಗಮನಿಸಿದಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅಂತ ನಾವೇನ್ ಕರಿತೀವಿ ಅದು 0.3 ಕೆಳಗಡೆ ಬಂದಿದೆ. ಈ ರೀತಿಯಾಗಿ ಬರ್ತಾ ಬರ್ತಾ ಸಾವಯವ ಇಂಗಾಲ ತುಂಬಾ ಕಮ್ಮಿ ಆಯ್ತು ಅಂದ್ರೆ ಮುಂದೊಂದಿನ ನಮ್ಮ ಮಣ್ಣು ಯಾವುದೇ ರೀತಿಯ ಒಂದು ಬೆಳೆ ಉತ್ಪಾದನೆಗೆ ಅದು ಸೂಕ್ತವಾಗಿರಲ್ಲ ಅನ್ನೋದು ಈಗಾಗಲೇ ಹಲವಾರು ಕಡೆ ವಿಜ್ಞಾನಿಗಳು ಎಲ್ಲಾ ಅಂದ್ರೆ ರೈತರಿಗಾಗಿರ್ಬೋದು ನಾಗರಿಕರಿಗಾಗಿರ್ಬೋದು ಎಚ್ಚರಿಸ್ತಾ ಇದ್ದಾರೆ. ಯಾಕಂದ್ರೆ ಮಣ್ಣಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತುಗಳನ್ನ ತುಂಬಿಸಬೇಕು, ಮಣ್ಣು ಫಲವತ್ತತೆ ಮಾಡಬೇಕು. ಮಣ್ಣು ಫಲವತ್ತತೆ ಆಗಬೇಕು ಅಂದ್ರೆ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆ ಹೆಚ್ಚಾಗಿರ್ಬೇಕು. ಹೆಚ್ಚಾಗಬೇಕು ಅಂದ್ರೆ ನಾವು ಎಲ್ಲಾ ರೀತಿಯ ಸಾವಯವ ಗೊಬ್ಬರಗಳಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸಬೇಕು ಅಂತ ಆ ಒಂದು ನಿಟ್ಟಿನಲ್ಲೇನೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಾವಯವ ಕೃಷಿ ಅದೇ ರೀತಿ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅಂದ್ರೆ ಮಣ್ಣಿನ ಜೀವಂತಿಕೆಯನ್ನ ನಾವು ಕಾಪಾಡಬೇಕಷ್ಟೇ ಇಲ್ಲಿ. ಯಾಕಂದ್ರೆ ನಾವು ಇತ್ತೀಚೆಗೆ ಏನು ನಾವು ಪೋಷಕಾಂಶಗಳನ್ನ ಬಳಕೆ ಮಾಡ್ತಿದ್ದೀವಿ ಆ ಪೋಷಕಾಂಶಗಳು ಏನು ಶಿಫಾರಸು ಪ್ರಮಾಣದಲ್ಲಿ ಮಾಡಿರ್ತಾರೆ ಆ ಪ್ರಮಾಣದಲ್ಲಿ ಮಾತ್ರ ಬಳಸಿ. ಅದು ಬಿಟ್ಟು ರೈತರುಗಳು ಏನ ಮಾಡ್ತಾರೆ ಅಂದರೆ ಒಂದೊಂದ್ಸಲಿ ಪೋಷಕಾಂಶಗಳು ಬಳಕೆ ಮಾಡಿದ್ರಾಗೆ ಒಂದೊಂದ್ಸಲಿ ಅವರಿಗೆ ಸೂಕ್ತ ಪ್ರಮಾಣದಲ್ಲಿ ಗೊತ್ತಿಲ್ಲ ಅಂದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಅಲ್ಲಿ ರೈತರಿಗೆ ಕಾಸ್ಟಲ್ಲೂ ವೇಸ್ಟ್ ಆಗುತ್ತೆ, ಜೊತೆಗೆ ಮಣ್ಣಿಗೆ ಜಾಸ್ತಿ ಸೇರಿಸಿದಾಗ ಮಣ್ಣಿಗೂ ಹಾನಿಯಾಗೋದನ್ನು ನಾವು ನೋಡ್ಬೋದು. ಹಂಗಾಗಿ ಏನು ಶಿಫಾರಸು ಮಾಡಿರ್ತಾರೆ ಆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು, ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರನ ಬಳಸಬೇಕು. ಹಿಂಗಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬೇಕಾಗುತ್ತೆ. ಹಂಗಾಗಿ ಪ್ರತಿ 2-3 ವರ್ಷಕ್ಕೆ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವ ರಸಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರನ ಬಳಸಬೇಕು. ಇವಾಗ ಸಾಮಾನ್ಯವಾಗಿ 1 ಎಕರೆ ಹಿಪ್ಪುನೇರಳೆ ತೋಟಕ್ಕೆ 140 ಕೆಜಿ ಅಮೋನಿಯಂ ಸಲ್ಫೇಟು, 70 ಕೆಜಿ ಸುಂಗಲ್ ಸೂಪರ್ ಫಾಸ್ಫೇಟು, 18-20 ಕೆಜಿ ಮ್ಯೂರೇಟ್ ಆಫ್ ಪೊಟಾಷು ಪ್ರತಿ ಬೆಳೆಗೂ ನೀಡಬೇಕು ಅಂತ ಶಿಫಾರಸಾಗಿದೆ. ಆ ಪ್ರಮಾಣದಲ್ಲಿ ನೇರ ರಸಗೊಬ್ಬರಗಳನ್ನು ಕೊಟ್ಟಾಗ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಹಂಗಾಗಿ ರೈತರು ನೇರ ರಸಗೊಬ್ಬರಗಳನ್ನೇ ಬಳಸಬೇಕು. ಇದ್ರ ಜೊತೆ ವರ್ಷಕ್ಕೆ 8 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ 2 ಬಾರಿ ಕೊಡಬೇಕು. ಅಂದ್ರೆ ಮುಂಗಾರು ಪೂರ್ವದಲ್ಲಿ, ಮುಂಗಾರು ನಂತರ. ನೀವು ಮಣ್ಣು ಪರೀಕ್ಷೆ ಬಗ್ಗೆ ಹೇಳಿದ್ರಲ್ವಾ, ಆ ಮಣ್ಣು ಪರೀಕ್ಷೆನ ನಾವು ಇವಾಗ ಹೊಸದಾಗಿ ಶುರು ಮಾಡೋರ್ಗೆ ನಮಗೆ ಮಾಹಿತಿ ಗೊತ್ತಿರಲ್ಲ, ಸೊ ನಾವು ಮಣ್ಣು ಪರೀಕ್ಷೆ ಯಾವ ರೀತಿ ಮಾಡಿಸ್ಬೇಕು ಏನು ಅಂತ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಇವಾಗ ಮಣ್ಣು ಪರೀಕ್ಷೆ ಅತಿ ಮುಖ್ಯ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಯಾಕಂದ್ರೆ ನಮ್ಮ ಇವಾಗ ಯಾವುದೇ ಒಂದು ಹೊಸ ಜಮೀನಿನಲ್ಲಿ ನಾವು ಯಾವ ಬೆಳೆ ಬೆಳಿಬೇಕು ಅಂತ ಇರ್ತೀವೋ ಆ ಮಣ್ಣು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಪ್ರಮಾಣ ಅರಿಯೋದೇ ಮಣ್ಣು ಪರೀಕ್ಷೆ ಮುಖ್ಯ. ಅದು ಹಂಗಾಗಿ ನಾವು ಇವಾಗ ಏನಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಪ್ರಥಮವಾಗಿ ಒಂದು ಎಕರೆ ಜಮೀನು ಇದೆ ಅಂದಾಗ ಅದನ್ನ ಝಡ್ ಆಕಾರದಲ್ಲಿ ನಾವು ಒಂದು 8 ಭಾಗಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಆ ಕಡೆ ಮೂಲೆ, ಈ ಕಡೆ ಮೂಲೆ, ಮಧ್ಯ, ಆಮೇಲೆ ಈ ಮೂಲೆ ಮೂಲೆ ನಂಗೆ ನಾವು ಆಯ್ಕೆ ಮಾಡ್ಕೊಂಡು ಒಂದು 5-6 ಕಡೆ ಕನಿಷ್ಠ ಅಂದ್ರೂ ಭೂಮಿ ಮಟ್ಟದಿಂದ ಅರ್ಧ ಅಡಿ ಬೇರೆ ಬೆಳೆಗಾದ್ರೆ ಅಂದ್ರೆ ಇವಾಗ ಅಂದ್ರೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಅಂತ ಹೇಳ್ತೀವಿ, 6 ತಿಂಗಳಿಗೆ ಬೆಳೆ ಮುಗಿಯೋವು, 3 ತಿಂಗಳಿಗೆ ಬೆಳೆ ಮುಗಿಯೋವು ಅಂತವಕ್ಕಾದ್ರೆ ಅರ್ಧ ಅಡಿ ಅಷ್ಟು ವಿ ಆಕಾರದಲ್ಲಿ ಮಣ್ಣು ತೆಗೆದು ಮಣ್ಣನ್ನ ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ಅದೇ ರೀತಿ 5-6 ಕಡೆ ಏನ್ ಶೇಖರಣೆ ಮಾಡಿರ್ತೀವಲ್ಲ ಅದೆಲ್ಲ ಒಂದ್ ಕಡೆ ಸೇರಿಸಿ ರೌಂಡ್ ಆಗಿ ಅಂದ್ರೆ ವೃತ್ತಾಕಾರವಾಗಿ ಎಲ್ಲಾ ಮಣ್ಣನ್ನ ಅದರಲ್ಲಿರೋಂತ ಸಣ್ಣ ಸಣ್ಣ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ನಾವು 4 ಭಾಗ ಮಾಡ್ಬೇಕು. 4 ಭಾಗ ಮಾಡಿ 2 ವಿರುದ್ಧ ದಿಕ್ಕಿನ ಭಾಗನ ತೆಗಿಬೇಕು. ಈ ರೀತಿಯಾಗಿ ನಾವು ಪ್ರತಿ ಬಾರಿ ಒಂದ್ 2-3 ಸಲ ಅದೇ ರೀತಿ ಚೌಕಾಕಾರದಲ್ಲಿ ನಾವು ವಿರುದ್ಧ ದಿಕ್ಕಲ್ಲಿ ತೆಗೆದಾಗ ನಮ್ಗೆ ಒಂದು 1/2 kg 1/4 kg ಮಣ್ಣು ಸಿಗುತ್ತೆ. ಆ ಮಣ್ಣನ್ನ ನಾವು ಮಣ್ಣು ಪರೀಕ್ಷೆಗೆ ಕಳಿಸಬೇಕಾಗುತ್ತೆ. ಹತ್ತಿರದ ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಇಲ್ಲೆಲ್ಲ ಮಣ್ಣು ಪರೀಕ್ಷೆ ಮಾಡ್ತಾರೆ. ಅದೇ ರೀತಿ ಕೃಷಿ ಪರೀಕ್ಷೆ ಮಾಡ್ತಾರೆ. ಮಣ್ಣು ಪರೀಕ್ಷೆಗೆ ಮಣ್ಣು ತಗೊಂಡೋಗ್ಬೇಕಾದ್ರೆ ನಾವು ಒಂದು ಸ್ಲಿಪ್ ಅಲ್ಲಿ ಬರೀಬೇಕು, ರೈತರ ಹೆಸರಾಗಿರ್ಬೋದು, ಸರ್ವೆ ನಂಬರ್ ಆಗಿರ್ಬೋದು, ಮಣ್ಣು ಯಾವ ಕಲರ್ ಇದೆ, ಹಿಂದೆ ಯಾವ ಬೆಳೆ ಇತ್ತು, ಇಲ್ಲ ಈಗ ಯಾವ ಬೆಳೆಗೆ ಮಾಡ್ತಾ ಇದೀವಿ ಅನ್ನೋದಾಗಿರ್ಬೋದು. ಒಟ್ಟಿನಾಗೆ ಈ ರೀತಿಯಾಗಿ ಸಂಕ್ಷಿಪ್ತ ಒಂದು ವಿವರನ ಅದ್ರಲ್ಲಿ ಕೊಟ್ಟಾಗ ಮಣ್ಣು ಪರೀಕ್ಷೆ ಮಾಡಿದ ನಂತರ ಅಲ್ಲಿ ಒಂದು ಮಣ್ಣು ವಿಶ್ಲೇಷಣಾ ಚೀಟಿ ಅಂತ ಕೊಡ್ತಾರೆ. ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿದ ನಂತರ ಅದರಲ್ಲಿ ಏನೇನು ಪ್ರಮಾಣ ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ಅಂದ್ರೆ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟಿದೆ ಅಂತ ಕೊಡ್ತಾರೆ. ಅದರಲ್ಲಿ ಬೇಕಾಗಿರುವಂತ ಅಂದ್ರೆ ಕಡಿಮೆ ಇದೆಯಾ, ಇಲ್ಲ ಜಾಸ್ತಿ ಇದೆಯಾ, ಇಲ್ಲ ಮೀಡಿಯಂ ಆಗಿದೆಯಾ ಅನ್ನೋದು ರೀತಿಯಲ್ಲಿ ನಮ್ಗೆ ಮಣ್ಣು ಪರೀಕ್ಷೆ ಚೀಟಿ ಕೊಡ್ತಾರೆ. ನಮ್ಗೆ ಅದು ಎಲ್ಲದರಲ್ಲೂ ಮೀಡಿಯಂ ಇದೆ ಅಂದ್ರೆ ಏನ್ ಶಿಫಾರಸ್ ಮಾಡಿರ್ತೀವಿ ಅದನ್ನ ಕೊಟ್ರೆ ಸಾಕು. ಕಡಿಮೆ ಇದ್ದಾಗ ಅಲ್ಲಿ ಶಿಫಾರಸ್ ಅಂದ್ರೆ ಅವರೇ ಶಿಫಾರಸ್ ಮಾಡಿರ್ತಾರೆ ಎಷ್ಟು ಪ್ರಮಾಣದಲ್ಲಿ ಸಾರಜನಕ ಕಮ್ಮಿ ಇದ್ರೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಕೊಡಬೇಕು, ಫಾಸ್ಫರಸ್ ಪೊಟಾಶ್ ಕಮ್ಮಿ ಇದ್ರೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಕೊಡಬೇಕು. ಇನ್ ಕೇಸ್ ಇವು ಮಣ್ಣಲ್ಲಿ ಆಲ್ರೆಡಿ ಇದ್ದು ಅವಾಗ ನಾವು ಇವಾಗ ಶಿಫಾರಸ್ ಮಾಡಿರುವಂತ ಫಾಸ್ಫರಸ್ ಆಗಿರ್ಬೋದು ಇಲ್ಲ ಪೊಟಾಶ್ ಆಗಿರ್ಬೋದು ಅವಾಗ ಕಮ್ಮಿ ಕೊಡಬೇಕು ಅಂತ ಶಿಫಾರಸ್ ಮಾಡಿರ್ತಾರೆ. ಆ ರೀತಿಯಾಗಿ ನಾವು ಹಿಪ್ಪಿನೆಳೆ ತೋಟಕ್ಕೆ ಕೊಡೋದ್ರಿಂದ ನಮ್ಗೆ ಏನು ಗೊಬ್ಬರಕ್ಕೆ ಖರ್ಚಾಗುವಂತ ಹಣನು ಉಳಿಸ್ಬೋದು. ಅದ್ರ ಜೊತೆ ನಮ್ಗೆ ಕೊಟ್ಟಿಗೆ ಗೊಬ್ಬರ ಇವಾಗ ಈ ಮಣ್ಣು ಪರೀಕ್ಷೆಯಲ್ಲಿ ನಮ್ಗೆ ಗೊತ್ತಾಯ್ತಿದ್ದು, ಇದ್ರ ಜೊತೆ ಕೊಟ್ಟಿಗೆ ಗೊಬ್ಬರನ ಏನ್ ಶಿಫಾರಸ್ ಮಾಡಿರ್ತಾರೆ ಅದು ಕಡ್ಡಾಯವಾಗಿ ಕೊಡ್ಲೇಬೇಕು. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ನಮ್ಗೆ ನಿಧಾನವಾಗಿ ಪೋಷಕಾಂಶಗಳು ಬಿಡುಗಡೆ ಮಾಡುವಂತ ಎಲ್ಲಾ ಸೂಕ್ಷ್ಮ ಜೀವಿಗಳು ಇರ್ತವೆ. ಆ ಸೂಕ್ಷ್ಮ ಜೀವಿಗಳ ಕ್ರಿಯೆ ವೃದ್ಧಿ ಆದಾಗಲೇ ಮಣ್ಣಲ್ಲಿ ಪೋಷಕಾಂಶಗಳು ಬಿಡುಗಡೆ ಆಗೋದು. ಅದ್ರ ಜೊತೆ ಬೇರು ಮಣ್ಣಿಂದ ಪೋಷಕಾಂಶಗಳನ್ನ ಇಟ್ಕೊಂಡು ನಮ್ಗೆ ಉತ್ತಮ ಗುಣಮಟ್ಟದ ಒಂದು ಸೊಪ್ಪನ್ನ ಕೊಡುತ್ತೆ. ಬೇರುಗಳಿಗೆ ಆ ಮಣ್ಣು ಸಡಿಲವಾಗಿ ಬೇರುಗಳು ಬೆಳೆಯೋದಕ್ಕೆ ಹೌದು, ಗಾಳಿ ಆಡೋದಕ್ಕಾಗಿರ್ಬೋದು, ನೀರು ಹಿಡಿದಿಟ್ಕೊಳ್ಳೋದಕ್ಕಾಗಿರ್ಬೋದು, ಪೋಷಕಾಂಶಗಳನ್ನ ಸರಾಗವಾಗಿ ಗಿಡಕ್ಕೆ ಬೇರುಗಳಿಗೆ ಒದಗಿಸಾಗಿರ್ಬೋದು, ಇವೆಲ್ಲ ಈ ರಾಸಾಯನಿಕ ಗೊಬ್ಬರ ಅಂತಲ್ಲ ಸಾವಯವ ಗೊಬ್ಬರಗಳು ಮಾತ್ರ ಇವೆಲ್ಲ ಉಪಯೋಗ ಆಗೋದು. ಹಂಗಾಗಿ ಕಡ್ಡಾಯವಾಗಿ ರೈತರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇವನ್ನೆಲ್ಲ ಮಾಡ್ಲೇಬೇಕು. ಸರ್, ಇವಾಗ ಮಣ್ಣು ಪರೀಕ್ಷೆ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ, ಹೀಗೆ ಹಿಪ್ಪು ನೇರಳೆ ನಾಟಿ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಮುಂಚೆ ಎಲ್ಲ ಹಿಪ್ಪು ನೇರಳೆ ನಾಟಿ ಅಂದ್ರೆ ತೀರಾ ಹತ್ರದಲ್ಲಿ ಅಂದ್ರೆ ಸಾಲಿಂದ ಸಾಲು ಗಿಡದಿಂದ ಗಿಡಕ್ಕೆ ತೀರಾ ಹತ್ರದಲ್ಲಿ ಆಗ್ತಾ ಇದ್ರು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಕೋಲಾರದಲ್ಲಿ ಕೂಲಿ ಕಾರ್ಮಿಕರ ಅಭಾವ ಯಾವಾಗ ಜಾಸ್ತಿ ಆಯ್ತು, ವೈಡರ್ ಸ್ಪೇಸಿಂಗ್ ಅಂತ ಅಂದ್ರೆ ಹೆಚ್ಚು ಅಂತರದಲ್ಲಿ ಹಿಪ್ಪು ನೇರಳೆ ನಾಟಿನ ಮಾಡ್ತಾ ಇದ್ದಾರೆ, ಕೈಗೊಳ್ತಾ ಇದ್ದಾರೆ. 9:3, 5:3, 5:3:2 ಅಂದ್ರೆ 2 ಜೋಡಿ ಸಾಲು ಮಧ್ಯೆ 5 ಗ್ಯಾಪ್ ಬರಂಗೆ, ಅದು ಒಂದು ತಾಂತ್ರಿಕತೆ. ಅದು ಅದ್ ಬಿಟ್ರೆ 5:3 ಅಂದ್ರೆ ಮಧ್ಯದಲ್ಲಿ ಇಷ್ಟು ಅಂತರ ಇರಬೇಕು ಅಂತ, ಸಾಲಿಂದ ಸಾಲಿಗೆ 5 ಇದೆ ಅಂದ್ರೆ 5:3 ಒಂದು ಅಂತರ ಹೇಳ್ತೀನಿ ಅಷ್ಟೇ ನಾನು ಇವಾಗ. 5:3 ಅಂದ್ರೆ ಸಾಲಿಂದ ಸಾಲಿಗೆ 5, ಗಿಡದಿಂದ ಗಿಡಕ್ಕೆ 3. ಈ ರೀತಿಯಾಗಿನು ಹಿಪ್ಪುನೇರಳೆ ತೋಟ ನಿರ್ವಹಣೆ ಮಾಡಬಹುದು. ಇವಾಗ ಇನ್ನೊಂದು ಪದ್ಧತಿ ಅಂದ್ರೆ 9:3 ಅಂತ ಹೇಳಿದೆ. 9:3 ಅಂದ್ರೆ ಗಿಡದಿಂದ ಗಿಡಕ್ಕೆ 3, ಸಾಲಿಂದ ಸಾಲಿಗೆ 9. ಇದೇನಂದ್ರೆ ರೈತರುಗಳು ಇತ್ತೀಚೆಗೆ ಕೂಲಿ ಕಾರ್ಮಿಕರ ಅಭಾವ ಯಾಂತ್ರೀಕರಣ ಮಾಡಬೇಕು ಅಂದಾಗ ಈ ರೀತಿಯಾಗಿ 9:3 ಮಾಡಿದಾಗ ದೊಡ್ಡ ಟ್ರ್ಯಾಕ್ಟರ್ನು ಉಳುಮೆ ಮಾಡಬಹುದು. ಅದೇ 5:3 ಇಲ್ಲ 6:3 ಮಾಡಿದಾಗ ಮಿನಿ ಟ್ರ್ಯಾಕ್ಟರ್ ಇಲ್ಲಾಂದ್ರೆ ಮಿನಿ ಟಿಲ್ಲರ್ ಟಿಲ್ಲರ್ ಅವನ್ನೆಲ್ಲ ಉಪಯೋಗಿಸಿ ನಾವು ಯಾಂತ್ರೀಕರಣ ಮಾಡಬಹುದು. ಈ ರೀತಿಯಾಗಿ ತಾಂತ್ರಿಕತೆಗಳನ್ನ ಅಂದ್ರೆ ಇಪ್ಪನಹಳ್ಳಿ ನಾಟಿ ಕಾರ್ಮಿಕರ ಅಭಾವ ಕಡಿಮೆ ಇರೋದ್ರಿಂದ ನಾವು ಈ ತರ ಯಂತ್ರಗಳನ್ನ ಬಳಕೆ ಮಾಡಬಹುದು. ಅದ್ರ ಜೊತೆ ವೈಡರ್ ಸ್ಪೇಸಿಂಗ್ ಹೆಂಚು ಅಂತರ ಕೊಡೋದ್ರಿಂದ ನಮ್ಗೇನಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಜಾಸ್ತಿ ಆಗದಂಗೆ ಗಿಡಕ್ಕೆ, ಯಾಕಂದ್ರೆ ಹೆಚ್ಚು ಅಂತರದಲ್ಲಿ ನಾವು ಏನಾದ್ರೂ ಅಂದ್ರೆ ಹತ್ತತ್ರ ಗಿಡಗಳನ್ನ ಹಾಕಿದಾಗ ಅಲ್ಲಿ ಪೋಷಕಾಂಶಗಳಿಗೆ ಕಾಂಪಿಟೇಷನ್ ಆಗುತ್ತೆ ಗಿಡಗಳಿಗೆ. ಅಲ್ಲಿ ನಾವು ಸರಿಯಾದ ಪ್ರಮಾಣದಲ್ಲಿ ರಾಸಾಯನಿಕ ಆಗಿರ್ಬೋದು ಕೊಡುಗೆ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಮಣ್ಣಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಬಂದಾಗ ಯಾವಾಗ ಅಲ್ಲಿ ಪೋಷಕಾಂಶಗಳು ಕೊರತೆ ಆಗುತ್ತೋ ಅವಾಗ ನಮಗೆ ಸೊಪ್ಪಿನ ಗುಣಮಟ್ಟ ಕಮ್ಮಿ ಆಗುತ್ತೆ. ವೈಡರ್ ಸ್ಪೇಸಿಂಗ್ ಅಂದ್ರೆ ಹೆಚ್ಚು ಅಂತರದಲ್ಲಿ ನಾವು ಮಾಡಿದಾಗ ಈ ಹೆಸರೆಳೆ ಗೊಬ್ಬರ ಅಂದ್ರೆ ಮಳೆಗಾಲದಲ್ಲಿ ಹುರುಳಿ ಆಗಿರ್ಬೋದು ಸೆಣಬಾಗಿರ್ಬೋದು ಈ ಅಂತರ ಇರೋ ಜಾಗದಾಗೆ ನಾವು ಮಳೆಗಾಲದಲ್ಲಿ ಚೆಲ್ಲಿ ಮಣ್ಣಿಗೆ ಬೆರೆಸೋದ್ರಿಂದ ಅಂದ್ರೆ ಆ ಅಂತರದಲ್ಲಿ ಏನು ಮಧ್ಯ ಇದಿರುತ್ತೆ ಅದರಲ್ಲಿ ನಾವು ಬೇರೆದನ್ನ ಬೆಳೆಸ್ಕೋಬಹುದು. ಬೇರೆ ಅಂತರ ಬೇಸಾಯದಲ್ಲಿ ಹಸಿರೆಲೆ ಗೊಬ್ಬರಗಳನ್ನ ವಿಶೇಷವಾಗಿ ಹಸಿರೆಲೆ ಗೊಬ್ಬರನೇ ಮಾಡಿದಾಗ ನಮ್ಗೆ ಅಲ್ಲಿ ಇವಾಗ ಸೆಣಬು ಅಂತ ಹೇಳಿದೆ, ಇಲ್ಲಾಂದ್ರೆ ಹುರುಳಿ ಅಂತ ಹೇಳಿದೆ, ಇವನ್ನ ಮಳೆಗಾಲ ಪ್ರಾರಂಭದಲ್ಲಿ ನಾವು ಮಣ್ಣಿಗೆ ಬಿತ್ತಿ ಅದು ಯಾವುದೇ ಹಸಿರೆಲೆ ಗೊಬ್ಬರದ ಗಿಡ ಹೂವಾಡಕ್ಕಿಂತ ಮುಂಚೆ ನಾವು ಮಣ್ಣಿಗೆ ಸೇರಿಸಿದಾಗ ಅಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಸಾರಜನಕ ಅಂಶ ಜಾಸ್ತಿ ಇರ್ತವೆ. ಯಾವಾಗ ಹೂವಾಡುತ್ತೋ ಆಗ ಅಲ್ಲಿ ನಮ್ಗೆ ಆ ಗಿಡದಲ್ಲಿರುವಂತಹ ಒಂದು ಪೋಷಕಾಂಶ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಗಿಡಕ್ಕೆ ಮುಂದಕ್ಕೂ ಅಂದ್ರೆ ಹೂವಾಗಿ ಪರಿವರ್ತನೆ ಆಗೋದ್ರಿಂದ ನಮ್ಗೆ ಹೆಚ್ಚಿನ ಪ್ರಮಾಣ ಅಲ್ಲಿ ಸಿಗೋದಿಲ್ಲ. ಹಂಗಾಗಿ ಯಾವುದೇ ಕಳೆ ಆಗಿರ್ಬೋದು ಯಾವುದೇ ರೀತಿಯ ಅಸಲೆ ಒಂದು ವಸ್ತು ಆಗಿರ್ಬೋದು ಹೂವಾಡಕ್ಕಿಂತ ಮುಂಚೆ ನಾವು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಫಲವತ್ತತೆನ ಅಲ್ಲಿ ನಾವು ಹೆಚ್ಚು ಕಾಣ್ಬೋದು. ಹಂಗಾಗಿ ಈ ವೈಡ್ ಸ್ಪೇಸಿಂಗ್ ಅಂದ್ರೆ ಹೆಚ್ಚು ಅಂತರದಲ್ಲಿ ನಾವು ನಾಟಿ ಮಾಡೋದ್ರಿಂದ ನಮ್ಗೆ ಅಲ್ಲಿ ಯಾಂತ್ರೀಕರಣಕ್ಕೂ ಉಪಯೋಗ ಆಗುತ್ತೆ, ಗಾಳಿ ಬೆಳಕಾಗಿರ್ಬೋದು ಪೋಷಕಾಂಶಗಳು ಕೊರತೆ ಆಗದಂಗೆ ಒಂದು ಸೊಪ್ಪಿನ ಗುಣಮಟ್ಟನ ಇಲ್ಲಿ ನಾವು ಕಾಣಬಹುದು. ಯಾಕಂದ್ರೆ ಮುಂಚೆ ಕೋಲಾರ ನಾಟಿ ಪದ್ಧತಿ ಅಂತ ಇತ್ತು, ಅದು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಅರ್ಧ ಅಡಿ ಒಂದಡಿ ಇಷ್ಟೇ ಎತ್ತಿದ್ದು. ಅಲ್ಲೇನಂದ್ರೆ ನಮ್ಗೆ ಒಂದ್ ಎಕರೆಗೆ ಗಿಡಗಳ ಸಂಖ್ಯೆ ಜಾಸ್ತಿ ಇದ್ರು ಸೊಪ್ಪಿನ ಇಳುವರಿ ಜಾಸ್ತಿ ಆಗ್ತಿರ್ಲಿಲ್ಲ. ಈಗೇನಂದ್ರೆ ನಮ್ಗೆ ವೈಡರ್ ಸ್ಪೇಸಿಂಗ್ ಹೆಚ್ಚು ಅಂತರ ಇದ್ರು ಆ ಒಂದ್ ಎಕರೆಯಲ್ಲಿ ಮುಂಚೆ ಆ ಪದ್ಧತಿಲಿ ಏನ್ ಸೊಪ್ಪು ಬೆಳೀತಿದ್ರು ಅದಕ್ಕಿಂತ ಜಾಸ್ತಿ ಪ್ಲಸ್ ಜೊತೆ ಗುಣಮಟ್ಟದ ಸೊಪ್ಪನ್ನು ನಾವು ಈ ನಾಟಿ ಪದ್ಧತಿಯನ್ನು ಪಡಿಬಹುದು. ಇವಾಗ ನಾಟಿ ಪದ್ಧತಿ ಬಗ್ಗೆ ಹೇಳಿದ್ರೆ ಸೊ ಆ ಪದ್ಧತಿಯಲ್ಲಿ ವಿಧಾನಗಳನ್ನ ಯಾವುವು ಅಂತ ನಮ್ಗೆ ತಿಳಿಸ್ಕೊಡ್ತೀರ? ವಿಧಾನಗಳಂದ್ರೆ ಇಪ್ಪನಹಳ್ಳಿಯಲ್ಲಿ ಎರಡು ವಿಧಾನ ಇರೋದು ಮುಖ್ಯವಾಗಿ, ಅಂದ್ರೆ ಒಂದು ಗುಳಿ ಪದ್ಧತಿ ಅಂತ. ಗುಳಿ ಪದ್ಧತಿ ಅಂದ್ರೆ ಕನಿಷ್ಠ ಅಂದ್ರೆ ಒಂದಡಿ ಆಳ ಒಂದಡಿ ಅಗಲ ಒಂದಡಿ ಉದ್ದದ ಒಂದು ಗುಳಿ ತೆಗಿಬೇಕಾಗುತ್ತೆ. ಕಾಮನ್ ಆಗಿ ತೆಗೆದ್ಬಿಟ್ಟು 6 ತಿಂಗಳು ಸಸಿ ಆ ಕಡ್ಡಿ ಅಂದ್ರೆ ಇವಾಗ ಬಲ್ತಿರೋಂತ ಕಡ್ಡಿನ ತಾಬಂದು ನಾವೇ ಅದನ್ನ ನರ್ಸರಿ ಮಾಡ್ಕೊಂಡು 6 ತಿಂಗಳಿಗೆ ಏನ್ ಬೆಳೆದಿರ್ತಲ್ಲ ಕನಿಷ್ಠ ಅಂದ್ರೆ 4 ರಿಂದ 6 ತಿಂಗಳು ಸಸಿನ ನಾವು ಪಿಟ್ ಅಂದ್ರೆ ಗುಳಿಗೆ ನಾಟಿ ಮಾಡ್ಬೇಕಾಗುತ್ತೆ. ಗುಳಿಗೆ ನಾಟಿ ಮಾಡೋಕ್ಕಿಂತ ಮುಂಚೆ ನಾವು ಮಳೆಗಾಲದಲ್ಲಿ ಇವಾಗ ನಾಟಿ ಮಾಡ್ತಿದೀವಿ ಅಂದ್ರೆ 1 ತಿಂಗಳು ಮುಂಚೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದ್ ಸ್ವಲ್ಪ ಒಂದ್ ಅಡಿ ಪಿಟ್ ಅಂದ್ರೆ ಒಂದ್ ಕಾಲು ಭಾಗದಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಒಂದ್ ಸ್ವಲ್ಪ ಮಣ್ಣಾಕಿ ಈ ಮಳೆಗಾಲದಲ್ಲಿ ಮೊದಲೇ ಮಳೆ ಬೀಳುತ್ತಲ್ಲ ಬಿದ್ದಂತ ಮಳೆ ನೀರು ಆ ಗುಂಡಿಲಿ ಹೋದಾಗ ಆ ಭಾಗದಲ್ಲಿ ಆ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಒಂದ್ ಸ್ವಲ್ಪ ಕಳ್ತು ಪೋಷಕಾಂಶಗಳು ಬಿಡುಗಡೆ ಆಗಿರ್ತವೆ. ಅಂತ ಒಂದು ಜಾಗದಾಗೆ ನಾವು ಹೊಸದಾಗಿ ನಾಟಿನೇ 4 ತಿಂಗಳು ಸಸಿನ ನಾಟಿ ಮಾಡಿದಾಗ ನಮ್ಗೆ ಸಸಿ ಬೆಳೆಯೋದಕ್ಕೆ ನಮ್ಗೆ ಸೂಕ್ತವಾಗಿ ಅದಕ್ಕೊಂದು ಸ್ಟೇಕಿಂಗ್ ಅಂದ್ರೆ ಚಿಕ್ಕ ಚಿಕ್ಕ ಗಿಡ ಆದ್ರೆ ಸಮಸ್ಯೆ ಇರಲ್ಲ, ಅದನ್ನೇ ನಾವು ಮರ ಪದ್ಧತಿಲಿ ಏನಾದ್ರೂ ಮಾಡ್ತೀವಿ ಅಂದ್ರೆ ಗುಳಿ ಪದ್ಧತಿ. ಆಮೇಲೆ ಅದೇ ರೀತಿ ಇಪ್ಪನಹಳ್ಳಿ ಕಡ್ಡಿನೇ ಏಕಕಾಂಡ ಪದ್ಧತಿ, ಅದೇ ರೀತಿ ಮರ ಪದ್ಧತಿ ಅಂತ ಮಾಡ್ತೀವಿ. ಏಕಕಾಂಡ ಪದ್ಧತಿ ಅಂದ್ರೆ ಕನಿಷ್ಠ ಅಂದ್ರೂ ಭೂಮಿ ಮಟ್ಟದಿಂದ 1.5 ಅಡಿ ಎತ್ತರದಲ್ಲಿ ಕಟ್ ಮಾಡಿ ಅಲ್ಲಿಂದ ಗಿಡ ಬೆಳೆಯಂಗೆ ಪ್ರೂನಿಂಗ್ ತಾಂತ್ರಿಕತೆ ಅಳವಡಿಸೋದು. ಅದೇ ನಾವು ಮರ ಪದ್ಧತಿ ಇಲ್ಲಾಂದ್ರೆ ಏಕಕಾಂಡನೆ ನಾವು 3-4 ಅಡಿವರೆಗೂ ಕಟ್ ಮಾಡಿ ಅಲ್ಲಿಂದ ಮರದ ಆಕಾರನ ಕೊಡೋದು. ಈ ರೀತಿಯಾಗಿ ನಾವು ಇಪ್ಪನಹಳ್ಳಿ ಗಿಡಗಳನ್ನ ಬೆಳೆಸಬಹುದು. ಈ ನಮ್ಮ ರೇಷ್ಮೆ ಗೂಡನ್ನ ನಾವು ಮಾಡಬೇಕಾದ್ರೆ ನಾವು ಸಮಗ್ರ ಪೋಷಕಾಂಶಗಳು ಮುಖ್ಯ ಆಗುತ್ತೆ. ಸೊ ಆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಯಾವ ರೀತಿ ಇರುತ್ತೆ? ಸಮಗ್ರ ಪೋಷಕಾಂಶಗಳು ಇಲ್ಲಿ ಅತಿ ಮುಖ್ಯ. ಯಾಕಂದ್ರೆ ಮುಂಚೆನೆ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ನಾವು ಬರೀ ರಸಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ನೀಡ್ತಾ ಇದ್ದು ಈ ಕೊಟ್ಟಿಗೆ ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ನೀಡ್ತಾ ಇರೋದ್ರಿಂದ ಸಾವಯವ ಇಂಗಾಲ ಅಂತ ನಾವು ಏನು ಒತ್ತಿ ಹೇಳ್ತಾ ಇದೀವೋ ಅದು ಅಂದ್ರೆ ಸಾವಯವ ಇಂಗಾಲ ಕಮ್ಮಿ ಆಗ್ತಿರೋದ್ರಿಂದ ನಮ್ಗೆ ಮಣ್ಣಲ್ಲಿ ಈ ಸೂಕ್ಷ್ಮ ಜೀವಿಗಳ ಕ್ರಿಯೆ ಕಮ್ಮಿ ಆಗ್ತಾ ಇದೆ. ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣಾ ಪದ್ಧತಿ ಅಳವಡಿಸ್ಕೊಂಡಿದ್ದರಿಂದ ನಮ್ಗೆ ಏನ್ ಶಿಫಾರಸ್ ಮಾಡಿರ್ತೀವಲ್ಲ ಶಿಫಾರಸ್ ಮಾಡಿರೋ ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಅಂದ್ರೆ 50-70% ರಸಗೊಬ್ಬರಗಳನ್ನ ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಅದೇ ರೀತಿ ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅದೇ ರೀತಿ ನಮ್ಗೆ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಅಂತ ನಾವು ಕರಿತೀವಿ. ವಿಶೇಷವಾಗಿ ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಾಣು ಜೀವಿಗಳು ಅಸ್ಟೋಬ್ಯಾಕ್ಟರ್ ಆಗಿರ್ಬೋದು, ಅಜೋಸ್ಪಲಮ್ ಆಗಿರ್ಬೋದು, ರಂಜಕ ಕರಗಿಸಿ ಒದಗಿಸುವ ಗೊಬ್ಬರ ಅಂತ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂದ್ರೆ PSB ಇವನ್ನೆಲ್ಲ ನಾವು ಇಪ್ಪನಹಳ್ಳಿ ತೋಟಕ್ಕೆ ಕೊಡಬೇಕು. ಅಂದ್ರೆ ಇವಾಗ ನಾವು ಇಪ್ಪನಹಳ್ಳಿ ತೋಟಕ್ಕೆ ಹಸಿರೆಲೆ ಗೊಬ್ಬರನ ಬಳಸ್ತೀವಿ ಅಂದ್ರೆ ಕನಿಷ್ಠ 8 KG ಅಷ್ಟು ಹಸಿರೆಲೆ ಗೊಬ್ಬರನ ಸಾಲುಗಳ ಅಂತರದಲ್ಲಿ ಬಳಸಿ ಮಣ್ಣಿಗೆ ಸೇರಿಸೋದು ಒಂದಾಗಿರ್ಬೋದು ಹಸಿರೆಲೆ ಗೊಬ್ಬರದಿಂದ. ಎರಡನೇದು ನೈಟ್ರೋಜನ್ ಫಿಕ್ಸರ್ ಅಂತ ನಾನು ಏನ್ ಕರಿತಿದ್ದೀನಿ, ಸಾರಜನಕ ಸ್ಥಿರೀಕರಿಸುವ ಸೂಕ್ಷ್ಮಜೀವಿ. ಆದ್ರೆ ನಾವು 1 ಎಕರೆಗೆ ಕನಿಷ್ಠ ಅಂದ್ರೂ 8-10 KG ಅಷ್ಟು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ವೃದ್ಧಿ ಮಾಡಿ ಕೊಟ್ಟಿಗೆ ಗೊಬ್ಬರ ಕೊಡಬೇಕಾದ್ರೆ ಮಣ್ಣಿಗೆ ಸೇರಿಸಿದಾಗ ಅಲ್ಲಿ ಸಾರಜನಕ ಉತ್ಪಾದನೆ ಮಾಡುವಂತ ಸೂಕ್ಷ್ಮಾಣುಜೀವಿಗಳು ಆ ಮಣ್ಣಲ್ಲೇ ಸೇರ್ಕೊಳ್ಳೋದ್ರಿಂದ ವಾತಾವರಣದಿಂದ ಏನು ಸಾರಜನಕ ಇರುತ್ತೆ ಅದನ್ನ ಹೀರ್ಕೊಂಡು ಬೇರಿನ ಮುಖಾಂತರ ಗಿಡಕ್ಕೆ ಒದಗಿಸುತ್ತೆ. ಅದೇ ರೀತಿ PSP ಅಷ್ಟೇ, ಅಂದ್ರೆ ರಂಜಕ ಕರಗಿಸಿ ಒದಗಿಸುವ ಸೂಕ್ಷ್ಮಾಣುಜೀವಿ. ಇದೇನಂದ್ರೆ ಇದು ಮಣ್ಣಲ್ಲಿ ನಾವು ಈ ರಸಗೊಬ್ಬರಗಳನ್ನ ಕೊಟ್ಟಿರ್ತೀವಿ ಯಥೇಚ್ಛವಾಗಿ, ಬಟ್ ಅದು ಕರಗದೇ ಇರುವಂತ ಏನು ರಸಗೊಬ್ಬರ ಇರುತ್ತಲ್ಲ ಅದನ್ನ ಕರಗಿಸಿ ಮಣ್ಣಿಗೆ ಪೋಷಕಾಂಶಗಳನ್ನ ಒದಗಿಸುತ್ತೆ ರಂಜಕ ಕರಗಿಸಿ. ಹಂಗಾಗಿ ಈ ನೈಟ್ರೋಜನ್ ಫಿಕ್ಸರ್ ಆಗಿರ್ಬೋದು, ಫಾಸ್ಫರಸ್ ಸಾಲಬಾಗಿರ್ಬೋದು, ಇವು ಕಡ್ಡಾಯವಾಗಿ ನಾವು ಹಿಪ್ಪನೇಳೆ ತೋಟಕ್ಕೆ ಬಳಕೆ ಮಾಡಬೇಕು ಕೊಟ್ಟಿಗೆ ಗೊಬ್ಬರ ಜೊತೆ. ಇದ್ರ ಜೊತೆ ಇನ್ನೊಂದು ಟ್ರಂಚಿಂಗ್ ಮಲ್ಚಿಂಗ್ ಅಂತ. ಟ್ರಂಚಿಂಗ್ ಮಲ್ಚಿಂಗ್ ಅಂದ್ರೆ ಎರಡು ಸಾಲು ಮಧ್ಯೆ ಏನು ವೈಡರ್ ಸ್ಪೇಸಿಂಗ್ ಇರುತ್ತಲ್ಲ, ಅಂತರ ಇರುತ್ತಲ್ಲ, ಅಂತರದಲ್ಲಿ ಕನಿಷ್ಠ 1 ಅಡಿ ಆಳ, 1 ಅಡಿ ಅಗಲ, 1 ಅಡಿ ಉದ್ದ, ಈ ರೀತಿಯ ಟ್ರಂಚ್ ಅನ್ನ ಉದ್ದಕ್ಕೆ ತೆಗಿಬೇಕು. ತೆಗೆದ್ಬಿಟ್ಟು ನಮ್ಮಲ್ಲೇ ಸಿಗುವಂತ ಹಸಿರಿಲೆ ತ್ಯಾಜ್ಯಗಳನ್ನ ಆ ಮಣ್ಣಲ್ಲಿ ಸೇರಿಸಿ ಅದ್ರ ಮೇಲೆ ಒಂದ್ ಲೇಯರ್ ಈ ಕೊಟ್ಟಿಗೆ ಗೊಬ್ಬರನ ಹಾಕಿ ಮಣ್ಣು ಮುಚ್ಚಿದಾಗ ಮಳೆಗಾಲದಲ್ಲಿ ಬಿದ್ದಂತ ಮಳೆ ನೀರು ಆ ಕಾಲುವೆಯಲ್ಲಿ ಇಂಗೋದ್ರ ಮುಖಾಂತರ ಆ ಏನು ಹಸಿರಿಲೆ ತ್ಯಾಜ್ಯಗಳನ್ನ ನಾವು ಹಾಕಿರ್ತೀವಲ್ಲ ಅದನ್ನ ಕಳಿಸಿ ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಪೋಷಕಾಂಶಗಳನ್ನ ವೃದ್ಧಿ ಮಾಡೋದ್ರ ಜೊತೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಜಾಸ್ತಿ ಆಗುತ್ತೆ. ಈ ರೀತಿ ಜಾಸ್ತಿ ಆದಾಗ ನಮ್ಗೆ ಅಲ್ಲಿ ಸಾವಯವ ಇಂಗಾಲ ಅಂತ ನಾವು ಏನು ಹೇಳ್ತಿದೀವಲ್ಲ ಆ ಸಾವಯವ ಇಂಗಾಲ ವೃದ್ಧಿಯಾಗೋದ್ರಿಂದ ಕನಿಷ್ಠ ನಮ್ಗೆ 2 ವರ್ಷ ಸಾವಯವ ಗೊಬ್ಬರಗಳನ್ನ ಕಮ್ಮಿ ಮಾಡಿದ್ರು ಅಲ್ಲಿ ಪೋಷಕಾಂಶಗಳು ಸ್ಥಿರವಾಗಿ ಆ ಮಣ್ಣಲ್ಲಿ ಇರ್ತವೆ. ಯಾಕಂದ್ರೆ ನಾವು 1 ಅಡಿ ಆಳ, 1 ಅಡಿ ಅಗಲ, 1 ಅಡಿ ಎತ್ತರದಲ್ಲಿ ತುಂಬಿರ್ತೀವಲ್ಲ ಅದೆಲ್ಲ ಕಳ್ತು 6 ತಿಂಗಳ ನಂತರ ನಮ್ಗೆ ಪೋಷಕಾಂಶಗಳು ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ನಾವು ಕೊಟ್ಟಿಗೆ ಗೊಬ್ಬರ ಬಳಕೆ ಮಾಡೋದನ್ನ ಕಮ್ಮಿ ಮಾಡಬಹುದು. ಬೇಕಾದ್ರೆ ಏನು 8 ಟನ್ ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ವರ್ಷಕ್ಕೆ 2 ಬಾರಿ ಕೊಡ್ತೀವಿ ಅಂತ ಹೇಳಿರ್ತೀವಿ ಅದನ್ನ ಕಮ್ಮಿ ಮಾಡಿ ಈಗ ಈ ರೀತಿ ಟ್ರಂಚಿಂಗ್ ಮಲ್ಚಿಂಗ್ ಮಾಡೋದ್ರಿಂದ ನಮ್ಗೆ ಎಲ್ಲಾ ರೀತಿ ಅನುಕೂಲ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಈಗ ರೇಷ್ಮೆ ಬೆಳೆಗಾರರು, ನಾವು ರೇಷ್ಮೆ ಹುಳು ಸಾಗಾಣಿಕೆ ಮತ್ತು ಅವರ ಮಾಡುವ ಸ್ವಚ್ಛತೆ ಅಥವಾ ವಾತಾವರಣ ಅಲ್ಲಿ ಯಾವ ರೀತಿ ನಾವು ಆ ರೇಷ್ಮೆ ಬೆಳೆಯನ್ನ ನಾವು ಬೆಳೆಯೋದಿಕ್ಕೆ ಮಹತ್ವ ನೀಡುತ್ತೆ ಇವಾಗ ಪ್ರತಿ ಬಾರಿ? ಯಾಕಂದ್ರೆ ಅಲ್ಲಿ ಸ್ವಚ್ಛತೆ ಮತ್ತೆ ವಾತಾವರಣ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಹೌದು ಮೇಡಮ್, ತಾವ್ ಹೇಳ್ತಿರೋದು 100%. ಯಾಕಂದ್ರೆ ಇಲ್ಲಿ ನಮ್ಗೆ ಹಿಪ್ಪನೇಳೆ ಸೊಪ್ಪು ಯಾವ ರೀತಿ ನಮ್ಗೆ ರೇಷ್ಮೆ ಗೂಡಿನ ಉತ್ಪಾದನೆಗೆ ಪ್ರಮುಖ ಪಾತ್ರ ವಹಿಸುತ್ತೋ ಅದೇ ರೀತಿ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದ್ರೆ ನಾವು ಈ ಬ್ಯಾಚಲ್ಲಿ ಹುಳು ಸಾಕಾಣಿಕೆ ಮಾಡಿರ್ತೀವಿ, ನಮ್ಗೆ ಸೂಕ್ತ ವಾತಾವರಣ ಆಗಿರ್ಬೋದು, ಕೆಲವೊಮ್ಮೆ ಉಷ್ಣಾಂಶ ಮತ್ತು ಶೈತ್ಯಾಂಶ ವ್ಯತ್ಯಾಸ ಆದಾಗ ಅಂದ್ರೆ ರೇಷ್ಮೆ ಹುಳುಗಳಿಗೆ ರೋಗ ಬರೋದು ಕಾಣ್ಬೋದು. ಆ ರೀತಿಯಾಗಿ ರೋಗ ಬಂದು ಏನಾದರೂ ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆ ನಷ್ಟ ಆಗಿತ್ತು ಅಂದ್ರೆ ಆ ರೋಗಗಳು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲೇ ಇರ್ತವೆ. ಹಂಗಾಗಿ ನಾವು ಮತ್ತೆ ನಾವು ವೈಜ್ಞಾನಿಕ ಸೋಂಕು ನಿವಾರಣೆ ಕೈಗೊಳ್ಳದಂಗೆ ನಾವೇನಾದ್ರೂ ಮತ್ತೆ ಹುಳ ತಾಬಂದು ಇಟ್ವಿ ಅಂದ್ರೆ ಆ ರೋಗಾಣುಗಳು ಹುಳು ಸಾಕಾಣಿಕೆ ಮನೆಯಲ್ಲೇ ಇರೋದ್ರಿಂದ ಮತ್ತೆ ಹುಳು ಸಾಕಾಣಿಕೆ ಮಾಡ್ಬೇಕಾದ್ರೆ ಅದು ಹರಡ ಸಾಧ್ಯತೆ ಹೆಚ್ಚು. ಹಂಗಾಗಿ ನಾವು ಮುಂದಿನ ಒಂದು ಬೆಳೆಯನ್ನ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಹುಳು ಸಾಕಾಣಿಕೆ ಮನೆ ಆಮೇಲೆ ಸರೌಂಡಿಂಗ್ ಸ್ವಚ್ಛತೆಯಾಗಿ ಇಟ್ಕೊಳೋದು ಅತಿ ಮುಖ್ಯ. ಇಲ್ಲಿ ಇಲ್ಲೇನಂದ್ರೆ 3 ಹಂತದ ಸೋಂಕು ನಿವಾರಣೆ ಕಡ್ಡಾಯವಾಗಿ ಕೈಗೊಳ್ಳಬೇಕು. 3 ಹಂತದ ಸೋಂಕು ನಿವಾರಣೆ ಅಂದ್ರೆ ಇವಾಗ ನಾವು ರೇಷ್ಮೆ ಹುಳು ಸಾಕಾಣಿಕೆ ನಂತರ ರೇಷ್ಮೆ ಗೂಡು ಮಾರುಕಟ್ಟೆಗೆ ತಾಣಿ ಹೋಗಿ ಮಾರುಕಟ್ಟೆ ಮಾರಾಟ ಮಾಡಿ ಬರ್ತಿದ್ದಂಗೆ ಇಮ್ಮಿಡಿಯೇಟ್ ಏನು ಹುಳು ಸಾಕಾಣಿಕೆ ಮನೆಯಲ್ಲಿ ತ್ಯಾಜ್ಯ ಇರುತ್ತಲ್ಲ ಬೆಡ್ ವೇಸ್ಟ್ ಅದನ್ನೆಲ್ಲ ತೆಗೆದು ಒಂದ್ ಕಡೆ ನಾವು ಹಾಕಿ ಹುಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆ ಕಡ್ಡಾಯವಾಗಿ ಕೈಗೊಳ್ಳಬೇಕು. ಅದರಲ್ಲಿ ಪ್ರಮುಖವಾಗಿ ಇವಾಗ ಇಲಾಖೆಯಿಂದ ಕೆಲವೊಂದು ಸೋಂಕು ನಿವಾರಕಗಳನ್ನು ಕೊಡ್ತಾ ಇದಾರೆ, ಡೆಕಾಲ್ ಆಗಿರ್ಬೋದು, ಅಸ್ತ್ರ ಆಗಿರ್ಬೋದು, ಯಾವುದೇ ಒಂದು ಆಮೇಲೆ ಸುಣ್ಣ ಆಗಿರ್ಬೋದು, ಅದೇ ರೀತಿ ಬೀಚಿಂಗ್ ಪೌಡರ್ ದ್ರಾವಣ ಆಗಿರ್ಬೋದು ಇಲ್ಲ ಸ್ಯಾನಿಟೆಕ್, ಈ ರೀತಿಯ ಶಿಫಾರಸು ಮಾಡಿರುವಂತ ಸೋಂಕು ನಿವಾರಕಗಳನ್ನ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಹಂಗಾಗಿ ಇವಾಗ ಪ್ರಾರಂಭದಲ್ಲೇನೆ ಡೆಕಾಲ್ ಇಲಾಖೆಯಿಂದ ಕೊಡ್ತಾರೆ, ಡೆಕಾಲ್ ಅಂತೇಳಿ ಅದು ಅಂದ್ರೆ ಸೋಂಕು ನಿವಾರಕಗಳಲ್ಲಿ ಒಂದು ಪ್ರಮುಖವಾಗಿ ನಮ್ಮ ಇಲಾಖೆಯಿಂದ ಕೊಡೋದು ಫಿನಾಲ್ ಬೇಸಿಡ್ ಒಂದು ಸೋಂಕು ನಿವಾರಕ. ಅದು ಅದನ್ನ ನಾವು ಹುಳು ಸಾಕಾಣಿಕೆ ನಂತರನೇ ಇಮ್ಮಿಡಿಯೇಟ್ ಹುಳು ಸಾಕಾಣಿಕೆ ಮನೆ ಸಂಪೂರ್ಣ ನೆನೆಯುವಂಗೆ ಅಂದ್ರೆ ಕನಿಷ್ಠ ಅಂದ್ರೂ 180-250 ಲೀಟರ್ ಅಷ್ಟು ನಾವು ತಯಾರಿಕೆ ಮಾಡಬೇಕು. ಅಂದ್ರೆ ಇವಾಗ ಹುಳು ಸಾಕಾಣಿಕೆ ಮನೆ 1000 ಚದರಡಿ ಅಂತ ನಾನು ಹೇಳಿದ್ದೇನೆ ಮುಂಚೆನೆ. 1000 ಚದರಡಿ ಅಂದ್ರೆ ಅದರಲ್ಲಿ 20x50 ಉದ್ದದ ಒಂದು ಮನೆಗೆ ನಾವು ಕನಿಷ್ಠ ಅಂದ್ರೂ 1 ಚದರ ಅಡಿಗೆ 185 ml ಅಷ್ಟು ದ್ರಾವಣ ಬೇಕಾಗುತ್ತೆ. ಅದೇ 1000 ಚದರ ಅಡಿಗಾದ್ರೆ 185 ಲೀಟರ್ ದ್ರಾವಣ ಬೇಕಾಗುತ್ತೆ ನಮ್ಗೆ. ಅಂದ್ರೆ ಇಲ್ಲಿ ದ್ರಾವಣನ ಮಿಶ್ರ ಮಾಡಿದ ನಂತರ ನಾವು ಇದನ್ನ ಕ್ಲೀನ್ ಆಗಿ ಹುಳು ಸಾಕಾಣಿಕೆ ಮನೆ ಸುತ್ತಮುತ್ತ ಮೇಲಿಂದ ಕೆಳಗಡೆ ಇಳಿಯವರೆಗೂ ನಾವು ಇದನ್ನು ಬಳಸಬೇಕು. ಅಂದರೆ ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು ವೈಜ್ಞಾನಿಕ ಸೋಂಕು ನಿವಾರಕಗಳನ್ನ ಬಳಕೆ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ರೇಷ್ಮೆ ಹುಳುಗಳಿಗೆ ರೋಗ ಬರದಂಗೆ, ಆಮೇಲೆ ಗುಣಮಟ್ಟದ ಒಂದು ಸೊಪ್ಪು ಕೊಡೋದ್ರಿಂದ ನಾವು ಉತ್ತಮ ಗುಣಮಟ್ಟದ ಒಂದು ಯಶಸ್ವಿ ರೇಷ್ಮೆ ಹುಳು ಸಾಕಾಣಿಕೆ ಕೈಗೊಳ್ಳೋದ್ರ ಜೊತೆ ಒಂದು ಗೂಡಿನ ಗುಣಮಟ್ಟ ಕಾಪಾಡೋದ್ರ ಜೊತೆ ಮಾರುಕಟ್ಟೆಯಲ್ಲಿ ಧಾರಣೆಯನ್ನು ನಾವು ಹೆಚ್ಚಿನದಾಗಿ ಪಡಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೆ ನಮಗೆ ಯಶಸ್ವಿ ರೇಷ್ಮೆ ಗೂಡು ಉತ್ಪಾದನೆಗಾಗಿ ಮತ್ತೆ ಹಾಗೆ ರೇಷ್ಮೆ ಬೆಳೆಗಾರರು ಕೈಗೊಳ್ಳಬೇಕಾದಂತಹ ನಿರ್ವಹಣಾ ಕ್ರಮಗಳನ್ನು ಅತ್ಯುತ್ತಮವಾಗಿ ನಮಗೆ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದೀರಿ. ನಮ್ಮ ರೈತರು ಈ ಮಾಹಿತಿಯನ್ನ ಪಡ್ಕೊಂಡು ತಮ್ಮ ಬೆಳೆಯನ್ನ ನಾವು ಯಾವ ರೀತಿ ಬೆಳಿಬೇಕನ್ನೋದನ್ನ ಅವರು ನಿಮ್ಮ ಅಮೂಲ್ಯವಾದ ಮಾಹಿತಿಯನ್ನ ಅವರು ಪಡ್ಕೊಳ್ತಾರೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಈ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಮೇಡಮ್. ನನ್ನ ಮೊಬೈಲ್ ಸಂಖ್ಯೆ ಬಂದು 9242520392. ಇದಕ್ಕೆ ನೇರವಾಗಿ ರೈತರು ಕಾಂಟ್ಯಾಕ್ಟ್ ಮಾಡಬಹುದು, ಸಂಪರ್ಕಿಸಬಹುದು. ಥ್ಯಾಂಕ್ ಯು. ಇದುವರೆಗೆ ಕೃಷಿ ರಂಗದಲ್ಲಿ ಯಶಸ್ವಿ ರೇಷ್ಮೆಗೂಡು ಉತ್ಪಾದನೆಗಾಗಿ ನಿರ್ವಹಣಾ ಕ್ರಮಗಳ ಕುರಿತು ಡಾ ಶಶಿಧರ್ ಕೆಆರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ ಮತ್ತು ರಾಜಲಕ್ಷ್ಮಿ ರಾಜೀವ್. ಈಗ ಕೃಷಿ ರಂಗದಲ್ಲಿ ಜನಪದ ಸಂಗೀತದಲ್ಲಿ ಬೆಂಗಳೂರು ಜೀವನ್ ಭೀಮಾನಗರದ ಡಾ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. ಬಿದಿರು ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು, ಸುಂದರ ತಾಯಂದಿರಿಗೆ ತೂಗುವ ತೊಟ್ಟಲಾದಿ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಕಂಬನಾದೆ ದಂಡಿಗೆ ಬಸಿಂಗಾದೆ, ದಂಡಿಗೆ ಬಸಿಂಗಾದೆ, ನೀಟುಳ್ಳ ಹುಡುಗರಿಗೆ ಬೇಟೆಯಾಡೋ ಬಡುಗಾದಿ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ದಂಡಿದಾದೆ ಪತ್ರೆಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ, ಪತ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ, ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ಚಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ ಎಲ್ಲ ಮಾನ ಗುಡ್ಡದಲ್ಲಿ ಅಡ್ಲಿಗೆ ಬುಟ್ಟಿಯಾದೆ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಮುದುಕಾಗೆ ಬಡುಗಾದೆ ಮುತ್ತಿನ ಬೆತ್ತವಾದೆ ಮುತ್ತಿನ ಮುತ್ತಿನ ಬೆತ್ತವಾದೆ ದೊಡ್ಡ ದೊಡ್ಡ ಮಹಾತ್ಮರ ದೊಡ್ಡ ದೊಡ್ಡ ಮಹಾತ್ಮರ ಕರದೋಳು ಬೆತ್ತವಾದೆ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಶೆಡ್ಡೆಗೆ ಕೋಲಾದೆ ಶೆಡ್ಡೆಗೆ ಕೋಲಾದೆ ಶ್ರೀಕೃಷ್ಣನ ಕೈಯಲ್ಲಿ ಶ್ರೀಕೃಷ್ಣನ ಕೈಯಲ್ಲಿ ಊದುವ ಕೊಳಲಾದೆ ನಾನ್ಯಾರಿಗಲ್ಲಾದವಳು ಅಬಿದಿರೋ ನಾನ್ಯಾರಿಗಲ್ಲಾದವಳು ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ ಅದರುದ್ದ ಬೆಳೆದಿದ್ದೆ ಸಿದ್ದರಾಮೇಶ್ವರಗೆ ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದಿ ನಾನ್ಯಾರಿಗಲ್ಲಾದವಳು ಇದಿರೋ ನಾನ್ಯಾರಿಗಲ್ಲಾದವಳು ಶಿಶುನಾಳ ದೀಶಾನ ಮಠದೋಳು ಸ್ವಾಮಿ ಈಶಾನ ಮಠದೋಳು ಸಾಧೂರ ಕೈಯಲ್ಲಿ ಸಾಧೂರ ಕೈಯಲ್ಲಿ ಏಕತಾರಿಗೊಳವಾದೆ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ನಾನ್ಯಾರಿಗಲ್ಲಾದವಳು ಬಣ್ಣಾದ ಬಳೆ ಬಂದೋ ನನ್ನಣ್ಣೂರೇಲಿಲ್ಲ

ಬಾಣಾಸುದೇರಿ ಮ್ಯಾಲೆ ಅಂದಾದ ಚಂದಾದ ಮಾಯಕಾ ಮಾದೇವನಿಗೆ ಚೆಲಿದರು ಮಲ್ಲಿಗೆಯ ಆ ಚೆಲ್ಲಿದರು ಮಲ್ಲಿಗೆಯ ಬಾಣಾಸುದೇರಿ ಮ್ಯಾಲೆ ಅಂದದ ಚಂದದ ಮೈಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮೈಕಾರ್ ಮಾದೇವನಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯಾ